ಈಗ ನಾವು ಕೋಳಿ ಸಾಕಾಣಿಕೆಗೆ ವ್ಯವಸ್ಥಿತವಾಗಿ ಇಂಥದ್ದೇ ಬ್ರಾಯ್ಲರ್ ಫೀಡು, ಅದರಲ್ಲಿ ಕೂಡ ಸ್ಟಾರ್ಟರ್ ಬೇರೆ, ಪ್ರೀ ಸ್ಟಾರ್ಟರ್ ಬೇರೆ, ಫಿನಿಷರ್ ಬೇರೆ, ಈ ಥರದ ಬೇರೆ ಬೇರೆ ರೀತಿಯಲ್ಲಿ ಇದ್ದು ನಾವು ನೂರಕ್ಕೆ ನೂರು ವೈಜ್ಞಾನಿಕತೆಯಲ್ಲಿ ಸಾಕಬೇಕಾಗತ್ತೆ. ಆದರೆ ಹಂದಿಗಳಿಗೆ ಎಟ್ ಪ್ರೆಸೆಂಟ್ ಇರುವ ಏನು ಬ್ರೀಡ್ಗಳಿದೆ ಅವುಗಳಿಗೆ ನಾವು ನಮ್ಮ ಕಿಚನ್ ವೇಸ್ಟನ್ನು ಹಾಕಿಯೂ ಕೂಡ ಹಂದಿ ಸಾಕಲಿಕ್ಕೆ ಆಗ್ತದೆ. ಆದರೆ ಅದರಲ್ಲಿ ಈಗ ತುಂಬ ಬದಲಾವಣೆಗಳನ್ನು ರೈತರು ಅಳವಡಿಸ್ಕೊಳ್ತಾ ಇದ್ದಾರೆ, ಅದನ್ನು ನಾವು ಮುಂದೆ ನೋಡುವ. ಆದರೆ ಒಟ್ಟಾರೆ ಹಂದಿ ನೀವು ಲಾಭದಾಯಕವೇ ಅಂತ ಕೇಳಿದ್ದಕ್ಕೆ ಇದೇನಂತ ಹೇಳಿದರೆ, ಇನ್ಪುಟ್ ಕಾಸ್ಟ್ ಏನಿದೆ ನಮಗೆ, ನಾವು ಈಗ ತುಂಬ ಹಾಸ್ಟೆಲ್ಗಳಿದೆ ನಮ್ಮಲ್ಲಿ, ತುಂಬ ವೆಜಿಟೇರಿಯನ್ ಹಾಸ್ಟೆಲ್ಗಳಿವೆ, ತುಂಬ ಹೋಟೆಲ್ಗಳಿದೆ, ಆ ಉದ್ಯಮಗಳು ಬೆಳೀತಾ ಇರುವಾಗೆ ಅದರಲ್ಲಿರುವ ಕಿಚನ್ ವೇಸ್ಟ್ಗಳನ್ನು ಖಂಡಿತವಾಗಿ ನಾವು ಲಾಭದಾಯಕವಾಗಿ ಈ ಹಂದಿ ಉದ್ಯಮದಲ್ಲಿ ಬಳಸಿಕೊಂಡು ಹಂದಿಯ ಉತ್ಪಾದನೆಯ ವೆಚ್ಚದಲ್ಲಿ ಕಡಿತಗೊಳ್ಳಿಕ್ಕೆ ಮಾಡಲಿಕ್ಕೆ ಆಗ್ತದೆ. ಅದು ರೈತರಿಗೆ ನೇರವಾಗಿ ಆ ಲಾಭ ಹೋಗ್ತದೆ. ಖಂಡಿತವಾಗಿ ಅದರಲ್ಲಿ ಸಾಕಷ್ಟು ಶ್ರಮ ಇದೆ. ಈಗ ಹೋಟೆಲಿನ ವೇಸ್ಟ್ಗಳನ್ನು ನಾವು ಮಾಡಬೇಕಾದ್ರೆ ಬೆಳಿಗ್ಗೆ 3 ಗಂಟೆ 4 ಗಂಟೆಗೆ ಎದ್ದು ಅವರಲ್ಲಿ ಹೋಗಬೇಕು, ಕಲೆಕ್ಟ್ ಮಾಡಬೇಕು, ಅದನ್ನು ಬಿಸಿ ಮಾಡಬೇಕು, ಇಲ್ಲಾಂದ್ರೆ ಅದರಿಂದ ಕೆಲವು ರೋಗಗಳು ಅಥವಾ ಫುಡ್ ಪಾಯ್ಸನ್ ಆಗುತ್ತೆ. ಅದನ್ನು ಬಿಸಿ ಮಾಡಬೇಕು, ವ್ಯವಸ್ಥಿತವಾಗಿ ಅವುಗಳಿಗೆ ಹಾಕಬೇಕು. ಹಾಕಿದಾಗ ಬೇರೆ ಫೀಡ್ ಹಾಕಿದಾಗ ಅಲ್ಲ, ಅದನ್ನು ಕ್ಲೀನ್ ಮಾಡುವಾಗ ಅಷ್ಟು ಚಂದವಾಗಿ ಹಂದಿ ಮನೆಗಳನ್ನು ಕ್ಲೀನ್ ಮಾಡಬೇಕು. ಅದರಲ್ಲಿ ಶ್ರಮ ಸಾಕಷ್ಟು ಇದೆ ಖಂಡಿತ. ಆದರೆ ಲಾಭ ಖಂಡಿತವಾಗಿಯೂ ನಮಗೆ ಲಾಭದ ಅಂಶವನ್ನು ಜಾಸ್ತಿ ಮಾಡಲಿಕ್ಕೆ ಆಗುತ್ತೆ. ಸೊ ಇದನ್ನೆಲ್ಲ ನಾವು ನೋಡಿ. ಮತ್ತು ಇನ್ನೊಂದು ಮಾರುಕಟ್ಟೆ, ಮಾರುಕಟ್ಟೆ ಕೂಡ ಈಗ ತುಂಬ ಏರಿಳಿತ ಕೋಳಿಗಳೆಲ್ಲ. ಆದರೆ ಬ್ರಾಯ್ಲರ್ ಕೋಳಿಯ ಪ್ರೈಸನ್ನು ನಾವು ವರ್ಷ ಇಡೀ ತಗೊಂಡ್ರೆ ತುಂಬ ವೇರಿಯೇಷನ್ ಇದೆ. ಸಮಟೈಮ್ ರೈತ ಅಷ್ಟು ಕಷ್ಟಪಟ್ಟು ಸಾಕಿದ ಕೋಳಿಯನ್ನು ನಷ್ಟದಲ್ಲಿಯೂ ಕೊಡುವ ಪರಿಸ್ಥಿತಿ ಖಂಡಿತ ಇದೆ. ಆದರೆ ಹಂದಿಯವರಿಗೆ ಹಾಗಿಲ್ಲ, ಅವರು ಅಟ್ಲೀಸ್ಟ್ ಹಾಕಿದ ಹಣಕ್ಕೆ ಬರುವಾಗಿರ್ತದೆ. ಸಮಟೈಮಿಗೆ ಎಕ್ಸಾಂಪಲ್ ಈಗ ನಿಮಗೆ ಕ್ರಿಸ್ಮಸ್ ಟೈಮ್ ಬಂದಿದೆ, ಸೊ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಆಗ ಅದನ್ನು ಅವರು ಜಾಸ್ತಿ ಮಾಡಿ ಆ ಲಾಭವನ್ನು ತಗೊಳ್ತಾರೆ. ಎನಿ ಟೈಮ್ ನಿಮಗೆ ಸಾಕಿದ ಹಂದಿ ಜೀವಂತ ಹಂದಿ ಇರ್ಬೋದು ಅಥವಾ ಮಾಂಸ ಮಾಡಿ ಮಾಂಸ ಮಾರಾಟ, ಇದು ಎರಡಕ್ಕೂ ಕೂಡ ವ್ಯವಸ್ಥಿತವಾದ ಒಂದು ಮಾರುಕಟ್ಟೆ ಮತ್ತು ಡಿಮಾಂಡ್ ಇರುವುದರಿಂದ, ಸೊ ಒಟ್ಟಾರೆ ನಾನು ಹೇಳುವುದಿದ್ದರೆ ಹಂದಿ ಸಾಕಾಣಿಕೆ ಅನ್ನುವಂಥದ್ದು ಈ ಪ್ರದೇಶದಲ್ಲಿ ಖಂಡಿತವಾಗಿ ಲಾಭದಾಯಕ. ಒಂದು ಯಂಗ್ಸ್ಟರ್ಸ್ ಏನಿದ್ದಾರೆ ಅದನ್ನೊಂದು ಉದ್ಯಮವಾಗಿ ಕೈಗೊಂಡು ಅದನ್ನು ಮಾಡಬೇಕನ್ನುವಂಥದ್ದು ನನ್ನ ಒಂದು ಮನವಿ. ಉತ್ತಮ ಮಾಹಿತಿ ಸರ್. ಇವಾಗ ಹಂದಿ ಸಾಕಾಣಿಕೆಯಲ್ಲಿ ನಾವು ಅಂದ್ರೆ ಯಾರಾದರೂ ಹಂದಿ ಸಾಕಾಣಿಕೆ ಮುಂದೆ ಬಂದರೆ ಅವರು ಅನುಸರಿಸಬೇಕಂದ್ರೆ ಮುಂಜಾಗ್ರತಾ ಕ್ರಮಗಳೇನು? ಇದು ಖಂಡಿತವಾಗಿ ಉತ್ತಮ ಪ್ರಶ್ನೆ. ಅಂದರೆ ಈಗ ಒಬ್ಬರು ಪ್ರಾರಂಭ ಮಾಡೋದಿದ್ದರೆ ಅವ್ರು ಏನೇನು ಕಾಷನ್ ತಗೊಳ್ಬೇಕಂತ ನೋಡಿ. ನಾವು ಈಗ ಒಂದು 25-26 ವರ್ಷದ ನಮ್ಮ ಅನುಭವದಲ್ಲಿ ನೋಡೋದಾದರೆ ಹಂದಿ ಫಾರ್ಮ್ ಅಂತ ಹೇಳಿದರೆ ಒಂದು ಅವರಿಗೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಾವು ಹಂದಿ ಸಾಕ್ತಾ ಇದ್ದೇವೆ ಅಂತ ತುಂಬ ಚಿಕ್ಕದಾಗಿ ಹೇಳುವಂಥದ್ದು. ಮತ್ತು ಹಂದಿಯನ್ನು ಎಲ್ಲೋ ಒಂದು ತಗ್ಗು ಪ್ರದೇಶದಲ್ಲಿ ಯಾರೂ ನೋಡದೇ ಇರುವ ಹಾಗೆ ಒಂದು ಗೂಡಾಗಿ ಮಾಡಿ, ಇವತ್ತಿಗೂ ಕೂಡ ಹಂದಿ ಮನೆ ಅಂತ ಹೇಳುವುದಿಲ್ಲ, ಹಂದಿ ಗೂಡು ಅಂತ ಹೇಳುದು, ಒಂದು ವೆಂಟಿಲೇಷನ್ ಇಲ್ಲದೆ ಇರೋ ಒಂದು ಪರಿಸ್ಥಿತಿಯಲ್ಲಿ ಸಾಕ್ತಾರೆ. ಇದು ಬದಲಾವಣೆ ಆಗಬೇಕು. ಸೊ ಇನ್ನು ಮುಂದೆ ಪ್ರಾರಂಭ ಮಾಡುವವರು ಈ ವ್ಯವಸ್ಥೆಯಲ್ಲಿ ಪ್ರಾರಂಭ ಮಾಡಬಾರ್ದು. ಅದನ್ನೊಂದು ಉದ್ಯಮವಾಗಿ ಮಾಡುವುದಿದ್ರೆ ಹಂದಿ ಫಾರ್ಮನ್ನು ಯಾವಾಗಲೂ ಎತ್ತರ ಪ್ರದೇಶದಲ್ಲಿ ಮಾಡಬೇಕು. ಯಾಕಂದರೆ ಹಂದಿ ಫಾರ್ಮಿನಲ್ಲಿ ಏನು ತೊಳೆದ ನೀರು ಇರ್ಬೋದು, ಅವು ಕುಡಿಯುವ ನೀರು ವೇಸ್ಟ್ ಇರ್ಬೋದು, ಅವುಗಳ ಮಲಮೂತ್ರ ವಿಸರ್ಜನೆ ಇರ್ಬೋದು, ಇದೆಲ್ಲ ವ್ಯವಸ್ಥಿತವಾಗಿ ಡೌನ್ ಪ್ರದೇಶಕ್ಕೆ ಹೋಗಬೇಕು. ಅಲ್ಲಿ ಅಕ್ಕಪಕ್ಕ ಅದು ನಿಲ್ಲಬಾರ್ದು. ಅದು ನಿಂತ ತಕ್ಷಣ ಒಂದು ಸ್ಮೆಲ್ ಬರ್ತದೆ, ವಾಸನೆ ಬರ್ತದೆ, ಇನ್ನೊಂದು ನೊಣ ಮತ್ತು ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಅದು ಅವರಿಗೂ ಒಳ್ಳೆಯದಲ್ಲ, ಹಂದಿಗೂ ಒಳ್ಳೆಯದಲ್ಲ, ಅಕ್ಕಪಕ್ಕದವರಿಗೂ ಒಳ್ಳೆಯದಲ್ಲ. ಆದ್ದರಿಂದ ಹಂದಿ ಫಾರ್ಮ್ ಮಾಡುವವರು ಎತ್ತರವಾದ ಪ್ರದೇಶದಲ್ಲಿ ಮಾಡಿ ನೀರು ಬಸ್ತಿ ಹೋಗುವ ಹಾಗೆ ಒಂದು 4-6 ಇಂಚ್ ಪೈಪನ್ನು ಅಳವಡಿಸಿ ಈ ವೇಸ್ಟ್ ನೀರೇನಿದೆ ಇದು ಹಂದಿ ಮನೆಯಿಂದ ಸಾಕಷ್ಟು ದೂರ ಹೋಗುವಾಗ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ 2 ಟ್ಯಾಂಕ್ಗಳನ್ನು ಮಾಡಿ ಹಂದಿ ಆ ಏನು ನೀರು ಹೋಗುತ್ತೆ ಆ ನೀರು ಕ್ಲೀನ್ ಆದ ನೀರು ಇನ್ನೊಂದು ಟ್ಯಾಂಕಿಗೆ ಹೋಗಿ ಅಲ್ಲಿಂದ ಅದು ಕೃಷಿಗೆ ಉಪಯೋಗ ಆಗುವ ಹಾಗೆ ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನುವಂಥದ್ದು ನಂದು ಮೊದಲು ಹಂದಿ ಸಾಕಾಣಿಕೆ ಪ್ರಾರಂಭ ಮಾಡೋರಿಗೆ ಒಂದು ಕಿವಿ ಮಾತು. ಇನ್ನೊಂದು, ನಮ್ಮಲ್ಲಿ ಯೂಶ್ವಲಿ ಬ್ರೀಡ್ಗಳು ಈಗ ಯಾರ್ಕ್ಶೈರು, ಲ್ಯಾಂಡ್ ರೇಸು, ಡ್ಯೂರಾಕ್, ಈ 2-3 ಬ್ರೀಡ್ಗಳು ಕಾಮನ್ ಆಗಿ ಕಂಡು ಬರ್ತದೆ. ಖಂಡಿತವಾಗಿ ಇದನ್ನೇ ಸಾಕ್ಬೋದು. ಯಾವುದೋ ಒಂದು ಹೊಸದಾಗಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವರು ಮಾಡಬಹುದು, ಆದರೆ ಪ್ರಾರಂಭ ಮಾಡುವವರು ಇದೇ ಹಂದಿಯ ಒಂದು ಫಾರ್ಮ್ಗಳನ್ನು ಮಾಡು ಉತ್ತಮ ಅನ್ನುವಂಥದ್ದು ನನ್ನೊಂದು ಇನ್ನೊಂದು ಸಜೆಷನ್ ಅವರಿಗೆ. ಆಮೇಲೆ ಇನ್ನೊಂದು ಮೂರನೇದಾಗಿ, ಆ ಹಂದಿ ಯಾವ ಬ್ರೀಡ್ ಅಂತ ಅವರು ಒಂದು ಸಿಲೆಕ್ಟ್ ಮಾಡಿದ ತಕ್ಷಣ ಅದನ್ನು ಸೋರ್ಸ್ ಮಾಡಬೇಕು ಎಲ್ಲಿಂದ ತರಬೇಕಂತ. ಕೆಲವರು ಏನು ಮಾಡ್ತಾರೆ, ಇಲ್ಲಿಂದ ಒಂದು 10 ಹಂದಿ ತರ್ತಾರೆ, ಇನ್ನೊಂದು ಫಾರ್ಮಿಂದ 10 ಹಂದಿ ತರ್ತಾರೆ, ಇನ್ನೊಂದು ಊರಿಂದ ಒಂದು 10 ಹಂದಿ ತರ್ತಾರೆ. ಇದನ್ನೆಲ್ಲವೂ ಒಂದು ದಿನ ಕಡೆ ಮಿಕ್ಸ್ ಮಾಡ್ತಾರೆ. ಆಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಒಂದು ರೋಗ ಇದ್ದರೆ ಇವರದ್ದು ಎಲ್ಲ ಹಂದಿಗಳು ತಂದದ್ದು ಹೋಗ್ತದೆ. ಆದ್ದರಿಂದ ಹಂದಿಯ ಮರಿಗಳನ್ನು ಅವರು ಬ್ರೀಡಿಂಗಿಗೆ ತರುವಾಗ ಎಲ್ಲೋ ಒಂದು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಎಲ್ಲಿ ಮಾಡ್ತಾರೆ ಅಂಥ ಫಾರ್ಮಲ್ಲಿ ಹೋಗಿ ನೋಡಿ ಅವರು ಲಸಿಕಾ ಕ್ರಮವನ್ನು ಅನುಸರಿಸ್ತಾರಾ ಅಂತ ನೋಡಿ ಅಲ್ಲಿಂದ ತಗೊಂಡು ಬರಬೇಕು ಅವರು. ತರುದು ತಂದು ಹೊಸ ಫಾರ್ಮ್ ಆದರೆ ಓಕೆ. ಒಂದು ವೇಳೆ ನೆಕ್ಸ್ಟ್ ಬ್ಯಾಚ್ ತರುವುದಾದರೆ ಅದನ್ನು ಅವರು ಎಲ್ಲೋ ಒಂದು ಅಟ್ಲೀಸ್ಟ್ 45 ದಿನ ಕ್ವಾರಂಟೈನ್ ಮಾಡಿ ಒಂದು ಕಡೆ ಹಾಕಿ ಅಲ್ಲಿ ಏನೂ ರೋಗ ಇಲ್ಲ ಅಂದ್ರ ಮೇಲೆ ಮಾತ್ರ ನಮ್ಮ ಫಾರ್ಮಿಗೆ ಅದನ್ನು ಬಿಟ್ಕೊಳ್ಬೇಕು ಆಯ್ತಾ. ನಾಲ್ಕನೇದಾಗಿ ತರುವಾಗ ಯೂಶುವಲಿ ಹಂದಿಗಳನ್ನು ಹಂದಿ ಟ್ರಾನ್ಸ್ಪೋರ್ಟ್ ಮಾಡುವ ವೆಹಿಕಲ್ಗಳಲ್ಲಿ ಅವರು ತರ್ತಾರೆ. ಸೊ ಬ್ರೀಡಿಂಗಿಗೆ ಹಂದಿ ಮರಿಗಳನ್ನು ತರುವುದಾದರೆ ಆ ವೆಹಿಕಲನ್ನು ಉಪಯೋಗ ಮಾಡಬಾರ್ದು. ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಬಾರಿ ಬೇರೆ ದೊಡ್ಡ ಹಂದಿಗಳನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸಾಗಣೆ ಮಾಡಿ ಅದರಲ್ಲಿ ರೋಗಾಣುಗಳು ಇರ್ತದೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಅದರ ಕೆಲವು ಎಡೆಯಲ್ಲಿ ಅಲ್ಲಿ ಇಲ್ಲಿ ಚಕ್ರದ ಅಡಿ ಎಲ್ಲೋ ಕಡೆ ರೋಗಾಣುಗಳಿದ್ದರೆ ಅದೇ ಒಂದು ವೆಹಿಕಲ್ಲಲ್ಲಿ ಅವರು ಹಂದಿಯನ್ನು ಸಾಗಾಣಿಕೆ ಮಾಡಿದರೆ ರೋಗ ಬರುವ ಸಾಧ್ಯತೆ ಇರುವುದರಿಂದ ಸೊ ಆದಷ್ಟು ಹೊಸ ವೆಹಿಕಲನ್ನು ಅಥವಾ ಸಾಕಷ್ಟು ಬಾರಿ ಅದನ್ನು ಕ್ರಿಮಿನಾಶಕದಿಂದ ಕ್ಲೀನ್ ಮಾಡಿ ಸೂರ್ಯನ ಬಿಸಿಲಿನಲ್ಲಿ ಅದನ್ನು ಇಟ್ಟು ಏನು ಪ್ರಾಬ್ಲಮ್ ಇಲ್ಲ ಅಂತ ಖಚಿತಪಡಿಸಿದ ಮೇಲೆ ಅದರಲ್ಲಿ ಅವರು ಹಂದಿ ಮರಿಗಳನ್ನು ಸಾಗಣೆ ಮಾಡಬೇಕು. ಇಲ್ಲಾಂದರೆ ಸಾಗಾಣಿಕೆ ಮಾಡಿ ಇಲ್ಲಿ ಬರುವಾಗ ಕರೆಕ್ಟ್ ಇರ್ತದೆ, ಒಂದು ವಾರದಲ್ಲಿ ರೋಗ ಸ್ಟಾರ್ಟ್ ಆಗ್ತದೆ, ಅವುಗಳು ಸಾಯ್ತದೆ, ನಮ್ಮಲ್ಲಿರುವ ಮೊದಲು ತಂದಿರುವ ಹಂದಿ ಮರಿಗಳು ಸಾಯ್ತದೆ. ಈ ಥರದ ಕಂಪ್ಲೇಂಟ್ಗಳು ನಮ್ಮಲ್ಲಿ ಬಂದಿದ್ದಾರೆ ಫಾರ್ಮರ್ಸ್. ಆದ್ದರಿಂದ ನಾನು ಈ ರೇಡಿಯೋ ಮೂಲಕ ಅವರಿಗೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಒಂದು ಹಂದಿ ಮನೆ ಎತ್ತರದಲ್ಲಿ ಕೊಳಚೆ ನೀರು ದೂರಕ್ಕೆ ಹೋಗಬೇಕು, ಹಂದಿ ಮರಿಗಳನ್ನು ತರುವಾಗ ಈ ವ್ಯವಸ್ಥೆಗಳನ್ನು ಮಾಡಬೇಕು. ಮತ್ತು ನಾವೇನು ಸರ್ಕಾರದಿಂದ ಏನೇನು ಲಸಿಕೆಗಳನ್ನು ಯಾವ ಟೈಮಲ್ಲಿ ಕೊಡಬೇಕಂತ ಒಂದು ಹೇಳಿದ್ದೇವೆ, ಅದನ್ನೆಲ್ಲವನ್ನೂ ಕೂಡ ಚಾಚು ತಪ್ಪದೆ ಈಗ ಬ್ರಾಯ್ಲರ್ ಕೋಳಿ ಮರಿ ಸಾಕುವವರು ಹೆಂಗೆ ಕೊಡ್ತಾರೆ ಅದೇ ರೀತಿಯಲ್ಲಿ ಹಂದಿಯವರು ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ಲಸಿಕೆಯನ್ನು ಕೊಟ್ಟು ರೋಗ ಬಾರದಿದ್ದಾಗ ನೋಡಿಕೊಂಡ್ರೆ ಖಂಡಿತವಾಗಿ ಯಾವುದೇ ಒಂದು ಯಂಗ್ಸ್ಟರ್ಸ್ ಉದ್ಯಮ ಸ್ಟಾರ್ಟ್ ಮಾಡೋದಾದರೆ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಹಂದಿಯ ಏನು ಸಾಕಾಣಿಕೆ ಉದ್ಯಮವನ್ನು ಪ್ರಾರಂಭ ಮಾಡಬಹುದು. ಅದು ಸರ್, ಏನು ರೋಗ ಹರಡುವ ತೀವ್ರತೆ ಹಂದಿಗಳಲ್ಲಿ ಹೆಚ್ಚಾ ಹೇಗೆದು? ಅಲ್ಲ, ಅದೀಗ ಏನಾಗುತ್ತೆ, ಯಾವುದೇ ಇರಲಿ ಊರಿನ ಹಂದಿ, ಈಗ ಊರಿನ ನಾಯಿ ಇರ್ಬೋದು, ಊರಿನ ಕೋಳಿಕ್ಕಿಂತ ನಾವು ಮಿಶ್ರ ತಳಿಗಳು ಅಥವಾ ಇನ್ನು ನಾವು ಹೈಬ್ರಿಡ್ ಏನು ಅದರ ವಿದೇಶಿ ರಕ್ತ ಜಾಸ್ತಿ ಆದಾಗ ರೋಗ ರುಜಿನಗಳು ಖಂಡಿತವಾಗಿ ಜಾಸ್ತಿ ಬರ್ತದೆ. ಆದರೆ ಕಂಪೇರ್ ಮಾಡಿದರೆ, ಕೋಳಿ ಕಂಪೇರ್ ಮಾಡಿದರೆ ಹಂದಿಗಳಿಗೆ ರೋಗಗಳು ಕಡಿಮೆ. ಆದರೂ ಕೂಡ ಈಗ ರೋಗ ಎಲ್ಲಿಂದ ಬರ್ತದೆ? ಒಂದು ನೀರು, ಆಹಾರ, ಗಾಳಿ, ಇದು ಹೆಚ್ಚಾಗಿ ಇನ್ನು ನಮ್ಮಿಂದನೇ ನಾವೇ ಒಂದು ಫಾರ್ಮಿಗೆ ಹೋಗೋದ್ರಿಂದ ಇನ್ನೊಂದು ಫಾರ್ಮಿಗೆ ಹೋಗೋದ್ರಿಂದ ಕೂಡ ರೋಗ ಹಬ್ತದೆ. ಆಮೇಲೆ ನಾನು ಒಂದು ನೋಡುವಾಗ ಈಗ ಆಹಾರ ಅಂತ ಹೇಳ್ತೀರಿ, ಆಹಾರದಲ್ಲಿ ಅಂದರೆ ಈಗ ಒಂದು ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ, ಅದರಲ್ಲಿ ಹಂದಿಯ ಮಾಂಸವನ್ನು ಕೂಡ ಸರ್ವ್ ಮಾಡ್ತಾರೆ. ಅಂಥ ಕ್ಯಾಟ್ರಿಂಗಿಂದ ನಾವು ವೇಸ್ಟನ್ನು ತಂದಾಗ ಆಗ ಆ ಹಂದಿಗಳಲ್ಲಿ ಏನಾದರೆ ಸೂಪ್ ವೈರಸ್ ರೋಗ ಹಂದಿಯ ಮಾಂಸದಲ್ಲಿಯೋ ಎಲ್ಲೋ ಇದ್ದರೆ ಅದು ಖಂಡಿತವಾಗಿ ಇವನ ಫಾರ್ಮಿಗೆ ಬರ್ತದೆ. ಸೊ ಆದ್ದರಿಂದ ಅಂಥದ್ದನ್ನು ನಾವು ಅವಾಯ್ಡ್ ಮಾಡಬೇಕು ಅಥವಾ ತಂದದ್ದನ್ನು ಬಿಸಿ ಮಾಡಿಯೇ ಕೊಡಬೇಕು. ಇನ್ನೊಂದು ನಾನು ನೋಡಿದಾಗೆ ಫಾರ್ಮರ್ಸ್ಗಳಲ್ಲಿ ಈ ಹಂದಿಯನ್ನು ಅವರೇ ಸ್ಲಾಟರ್ ಮಾಡಿ ಮಾಂಸ ಮಾಡಿ ಶಾಪ್ಗಳಲ್ಲಿ ಮಾರ್ತಾರೆ. ಸೊ ಇಂಥವರು ಅದನ್ನು ಕಟ್ ಮಾಡುವ ಜನ ಏನಿದ್ದಾರೆ ಅವರು ನಾನು ನೋಡುವಾಗ ಹತ್ತಿರ ಹತ್ತಿರ ಫಾರ್ಮ್ ಇದ್ದರೆ ಅವರೇ ಇರ್ತಾರೆ. ಇದೇ ಮನೆಯಿಂದ ಇಲ್ಲಿ ಮಾಡ್ತಾರೆ, ಇನ್ನೆರಡು ದಿನ ಬಿಟ್ಟು ಇನ್ನೊಂದು ಮನೆಯಲ್ಲಿ ಮಾಡ್ತಾರೆ, ಇನ್ನೆರಡು ದಿನ ಬಿಟ್ಟು ಇನ್ನೊಂದು ಮನೆಯಲ್ಲಿ ಮಾಡ್ತಾರೆ. ಆದ್ದರಿಂದ ಅವರ ಬಟ್ಟೆ, ಚಪ್ಪಲು, ಅವರ ಚಾಕುಗಳು, ಇದರಿಂದೇ ಕೂಡ ರೋಗ ಹಬ್ಬುವ ಸಾಧ್ಯತೆ ಇದೆ. ಇದು ಯಾಕಂದರೆ ನಾನೀಗ ಯಾಕೆ ಹೇಳಿದೆ ಅಂದರೆ ಇದರಲ್ಲೂ ರೋಗ ಹಬ್ಬಿದ ಉದಾಹರಣೆ ನಮ್ಮಲ್ಲಿ ಉಂಟು. ಸೊ ಆದ್ದರಿಂದ ಆ ವಿಷಯದಲ್ಲಿ ಕೂಡ ನಾವು ಆದಷ್ಟು ಕಾಷನ್, ಅಂದರೆ ಬಟ್ಟೆ ಕ್ಲೀನ್ ಮಾಡೋದು, ಚಪ್ಪಲ್ ಕ್ಲೀನ್ ಮಾಡೋದಾಗಲಿ, ಅದರ ಏನು ಚಾಕುಗಳೇನಿದೆ ಅವುಗಳು ಕ್ಲೀನ್ ಮಾಡುವಂಥದ್ದು, ಅದನ್ನೆಲ್ಲ ಕ್ಲೀನ್ ಮಾಡಿಯೇ ನಾವು ಇನ್ನೊಂದು ಮನೆಗೆ ಹೋಗುವ ವ್ಯವಸ್ಥೆ ಮಾಡಿದರೆ ಖಂಡಿತವಾಗಿ ಅದನ್ನು ಒಬ್ಬರಿಂದ ಒಬ್ಬರಿಗೆ ರೋಗ ಹರಡೋದನ್ನು ಕಮ್ಮಿ ಮಾಡ್ಬೋದು. ಇನ್ನು ನಿಮಗೆ ನಾನು ಹೇಳಿದೆ ಮಾರುಕಟ್ಟೆ ಮಾಡುವಾಗ, ಹಂದಿಗಳನ್ನು ಮಾರುಕಟ್ಟೆ ಮಾಡುವಾಗಲೂ ಕೂಡ ಆ ಮಾರುಕಟ್ಟೆಗೆ ಏನು ಅವರು ಹಂದಿಯನ್ನು ತಗೊಂಡು ಹೋಗ್ಲಿಕ್ಕೆ ವೆಹಿಕಲ್ ಬರುತ್ತೆ, ಆ ವೆಹಿಕಲನ್ನು ನಮ್ಮ ಹಂದಿ ಫಾರ್ಮ್ ಒಳಗಡೆ ಬಿಟ್ಕೊಳ್ಬಾರ್ದು. ಯಾಕಂದ್ರೆ ಹಂದಿಯನ್ನು ಜಾನುವಾರುಗಳ ಥರ ತಗೊಂಡು ಹೋಗಿ ಓವಲ್ ಹೋಗಿ ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ, ಅವುಗಳನ್ನು ಇಮಿಡಿಯೇಟ್ ನಾವು ಎತ್ತಿ ಲೋಡ್ ಮಾಡಬೇಕಾಗತ್ತೆ ಸಾಗಾಟ ಮಾಡಲಿಕ್ಕೆ. ಆಗ ಅವ್ರೇನು ಮಾಡ್ತಾರೆ, ಹಂದಿಯ ಆ ಗಾಡಿಯನ್ನೇ ಹಂದಿಯ ಫಾರ್ಮ್ ಹತ್ತಿರ ತಂದು ಲೋಡ್ ಮಾಡ್ತಾರೆ. ಆಗಲೂ ಕೂಡ ಹಂದಿ ಫಾರ್ಮಲ್ಲಿ ಯಾವುದೋ ಮನೆಯದ್ದು ಅರ್ಧ ಹಂದಿಗಳು ಇರ್ತದೆ, ಇವರ ಮನೆಗೆ ಅದರಿಂದ ರೋಗ ಬರ್ತದೆ ಅಥವಾ ಅದನ್ನು ಕ್ಲೀನ್ ಮಾಡದೇ ಇದ್ದರೂ ಕೂಡ ಈ ನಮ್ಮ ಫಾರ್ಮಿಗೆ ರೋಗ ಬರುತ್ತೆ. ಇದಕ್ಕೆ ಏನು ಮಾಡ್ಬೋದು ಅಂದರೆ ಆ ಬಂದ ವೆಹಿಕಲನ್ನು ದೂರ ನಿಲ್ಲಿಸಿ ನಾವು ಒಂದೊಂದೇ ಆಗಿ ಹಿಡಿದು ತಗೊಂಡು ಅಲ್ಲಿ ಹಾಕ್ಬೋದು, ಅಥವಾ ನಾವೇ ಒಂದು ವೆಹಿಕಲ್ ಮಾಡಿ ನಮ್ಮ ಫಾರ್ಮಿಂದ ಅಲ್ಲಿ ತನಕ ಶಿಫ್ಟ್ ಮಾಡಿ ಅಲ್ಲಿಂದ ನಂತರ ಬೇರೆ ವೆಹಿಕಲ್ಗಳಿಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಆಗಲೂ ಕೂಡ ನಾವು ನಮ್ಮ ಹಂದಿ ಫಾರ್ಮಿಗೆ ಬೇರೆ ಹಂದಿ ಫಾರ್ಮ್ಗಳಿಂದ ರೋಗ ಬರೋದನ್ನು ತಡೀಲಿಕ್ಕಾಗುತ್ತೆ. ಕ್ರಿಮಿನಾಶಕವನ್ನು ಕೂಡ ಅಂಥ ಸಂದರ್ಭದಲ್ಲಿ ನಾವು ಈಗ ಲೋಡ್ ಮಾಡಿ ಹೋದ ತಕ್ಷಣ ಕ್ಲೀನ್ ಮಾಡಿ ಕ್ರಿಮಿನಾಶಕಗಳನ್ನು ಹೊಡಿಸ್ಬೋದು. ಈವನ್ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಕ್ರಿಮಿನಾಶಕವನ್ನು ಶೆಡ್ಡಿನ ಸುತ್ತಲೂ ಕೂಡ ನಾವು ಸ್ಪ್ರೇ ಮಾಡ್ಬೋದು. ಆಗಲೂ ಕೂಡ ರೋಗಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇನ್ನು ನಮ್ಗೆ ಹೆಚ್ಚಾಗಿ ಹೋಟೆಲ್ ವೇಸ್ಟು ಅಥವಾ ಕ್ಯಾಟರಿಂಗಿಂದ ತಂದಾಗ ಅಲ್ಲಿಂದ ಕೂಡ ಆಹಾರ, ಕೊಳತ ಆಹಾರ ಅಥವಾ ನಿನ್ನೆಯ ಆಹಾರ, ಇಂಥ ಸಂದರ್ಭದಲ್ಲೂ ಕೂಡ ಫುಡ್ ಪಾಯ್ಸನ್ ಆಗಿ ರೋಗ, ಬ್ಯಾಕ್ಟೀರಿಯಲ್ ರೋಗ ಹೆಚ್ಚಾಗಿ ಹರಡುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನಾನು ಪ್ರತಿ ಟ್ರೈನಿಂಗಲ್ಲೂ ಹೇಳ್ತೇವೆ, ಯಾವುದೇ ವೇಸ್ಟು ನಾವು ಹೋಟೆಲಿಂದ ತಂದರೂ ಕೂಡ ಅದನ್ನು ಬಿಸಿ ಮಾಡಿಯೇ ನಾವು ಕೊಡಬೇಕು. ಬಿಸಿ ಅಂದರೆ ಖಾಲಿ 40 degrees ಬಿಸಿ ಆಗೋದಿಲ್ಲ, ಅದು ಮಿನಿಮಮ್ 70-80 degrees ಮೇಲೆ ಹೋಗಿ ಬಿಸಿ ಆದರೆ ಎಲ್ಲ ಬ್ಯಾಕ್ಟೀರಿಯಾಗಳು ಸಾಯ್ತದೆ, ಆಗ ರೋಗ ಬರುವ ಸಾಧ್ಯತೆ ಕಡಿಮೆ. ಸೊ ಅದನ್ನು ಆ ಥರ ಮಾಡಿದರೆ, ವ್ಯವಸ್ಥಿತವಾಗಿ ಮಾಡಿದರೆ ಖಂಡಿತವಾಗಿ ರೋಗ ಬರುವುದಿಲ್ಲ. ಇವಾಗ ತಾವು ಹೇಳಿದ್ರಿ ಕೊಳಚೆ ನೀರೇನು ಹೋಗಬೇಕು, ಅದನ್ನು ಯಾವ ರೀತಿಯಾಗಿ ನಾವು ವ್ಯವಸ್ಥೆ ಮಾಡಬಹುದು? ಹೌದು, ಈಗ ನೋಡಿ ವೆರಿ ಸಿಂಪಲ್ ಆಗಿ, ಈಗ ತುಂಬ ಎಕ್ಸ್ಪೆಂಡಿಚರ್ ಮಾಡಿ ನಾವು STP ಮಾಡಿ ದೊಡ್ಡ ಫಾರ್ಮ್ಗಳಲ್ಲಿ ಆ ಕೊಳಚೆ ನೀರನ್ನು ವ್ಯವಸ್ಥಿತವಾಗಿ ಮಾಡಲೇಬೇಕು, ಇಲ್ಲಾಂದರೆ ಉಳಿದವರಿಗೆಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಸಣ್ಣ ಫಾರ್ಮಿನವರು ಯೂಶ್ವಲಿ ಈ ವಾಶ್ ಮಾಡಿದ ನೀರು, ಮಲಮೂತ್ರವನ್ನು ಏನು ವಾಶ್ ಮಾಡ್ತಾರೆ, ಇದನ್ನು ಒಂದು ಈಗ ನಾವು ನೋಡಿದಾಗ ಖಾಲಿ 1-2 inches ಪೈಪಲ್ಲಿ ದೂರಕ್ಕೆ ಏನೋ ಮಾಡಿರ್ತಾರೆ ಕೆಲವರು. 2 inches ಪೈಪಲ್ಲಿ ಏನಾಗುತ್ತೆ, ಇದು ಬ್ಲಾಕ್ ಆಗ್ತಾ ಇರುತ್ತೆ, ಆವಾಗ ಏನಾಗುತ್ತೆ ಅದನ್ನು ಉಪಯೋಗ ಮಾಡಲ್ಲ, ಒಡೆದು ಹೋಗುತ್ತೆ. ಒಂದು ಮಿನಿಮಮ್ ಒಂದು 4-6 inches ತನಕ ಹಾಕಿ ಅದರಲ್ಲಿ ಈ ಸಣ್ಣ ಮರಿಗಳು ಪಾಸ್ ಆಗದಿದ್ದ ಒಂದು ಜರಡೆ ಇಟ್ಟರೆ, ಸೊ ಅದರಲ್ಲಿ ನಿಮಗೆ ಕ್ಲೀನ್ ಆದ ನೀರು ಅನ್ನುವಂಥದ್ದು ತುಂಬ ದೂರದಲ್ಲಿ ನಿಮ್ಮ ಜಾಗದಲ್ಲಿ ಎಷ್ಟು ದೂರಕ್ಕೆ ಕೊಂಡೋಗ್ಲಿಕ್ಕಾಗುತ್ತೆ ಅಷ್ಟು ದೂರದಲ್ಲಿ ನಾವು ಕೊಂಡೋಗಿ ಅಲ್ಲಿಂದ 2 ದೊಡ್ಡ ಒಂದು ಹೊಂಡ ತೆಗೆದು ಅದರಲ್ಲಿ ಒಂದು ಟ್ಯಾಂಕ್ ಥರ ಮಾಡಿದರೆ, ವ್ಯವಸ್ಥಿತವಾಗಿ ಮಾಡುವವರು ಕಲ್ಲು ಕಟ್ಟಿ ಚಂದ ಮಾಡ್ಬೋದು, ಇಲ್ಲಾಂದರೆ ಅಟ್ಲೀಸ್ಟ್ ಅದನ್ನು ಮಾಡಿದರೂ ಕೂಡ ವೇಸ್ಟನ್ನು ಒಂದು ಟ್ಯಾಂಕಿಗೆ ಹೋಗಿ ಮಾಡಿ ಅದರಿಂದ ಒಂದು ಕೆಲವೇ ದಿನ ನಂತರ, ಅಂದರೆ ಆರ್ಗ್ಯಾನಿಕ್ ಮೆಟೀರಿಯಲ್ ಏನಿದೆ ಅದರಲ್ಲಿ ಅದು ಡೈಜೆಷನ್ ಆದ ನಂತರ ಆ ನೀರನ್ನು ಇನ್ನೊಂದು ಟ್ಯಾಂಕಿಗೆ ಹೋಗೋಂಗೆ ಮಾಡಿ ಆ ನೀರನ್ನು ನಾವು ಡೈರೆಕ್ಟಾಗಿ ಕೃಷಿಗೆ ಉಪಯೋಗ ಮಾಡ್ಬೋದು. ಇಲ್ಲಿ ಏನು ಈ ಅವುಗಳ ಹಿಕ್ಕೆಯಿಂದೆಲ್ಲ ಹೋಗಿ ಬಿದ್ದ ನೀರೇನಿದೆ ಅದನ್ನು ನಾವು ಆ ಟ್ಯಾಂಕನ್ನು ಅಟ್ಲೀಸ್ಟ್ ಪ್ರತಿ ತಿಂಗಳು ಅಥವಾ 15 days 2 ತಿಂಗಳಿಗೊಮ್ಮೆ ಅದು ಫಿಲ್ಅಪ್ ಆದಾಗ ಅದನ್ನು ಕ್ಲೀನ್ ಮಾಡ್ತಾ ಇದ್ದರೆ, ಅಷ್ಟು ವ್ಯವಸ್ಥೆ ಮಾಡಿದರೆ ಖಂಡಿತವಾಗಿ ಅದರಲ್ಲಿ ನೊಣ ಉತ್ಪತ್ತಿ ಆಗೋದಿಲ್ಲ, ಸೊಳ್ಳೆ ಉತ್ಪತ್ತಿ ಆಗೋದಿಲ್ಲ, ವಾಸನೆ ಬರುವುದಿಲ್ಲ, ಆಗ ಅಕ್ಕಪಕ್ಕದವರಿಗಾಗಲಿ ನಮಗಾಗಲಿ ಒಂದು ನಾವೊಂದು ಹಂದಿ ಫಾರ್ಮಿಗೆ ಹೋಗಿದಾಗ ಹಂದಿ ಫಾರ್ಮನ್ನು ಇಷ್ಟು ಚಂದ ಮೇಂಟೈನ್ ಮಾಡಲಿಕ್ಕೆ ಆಗುತ್ತಾ ಅನ್ನುವಂಥ ವ್ಯವಸ್ಥೆ ಕೆಲವು ಫಾರ್ಮಲ್ಲಿ ಉಂಟು, ಅದನ್ನು ನಾವು ಅಟ್ಲೀಸ್ಟ್ ನೋಡಿ ಆದರೂ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ತಾವು ಶೆಡ್ಡಿನ ಬಗ್ಗೆ ಬಹಳ ಚೆನ್ನಾಗಿ ಮಾಹಿತಿ ಕೊಟ್ಟರು. ಇವಾಗ ಒಂದು ಶೆಡ್ಡಿನಲ್ಲಿ ಈ ಹಂದಿಗಳನ್ನೆಲ್ಲ ಒಟ್ಟಿಗೆ ಹಾಕ್ಬೋದಾ ಹೇಗೆ? ಇಲ್ಲ, ಆ್ಯಕ್ಚುಲಿ ಈ ಅದರಲ್ಲಿ ನೀವು ನಮ್ಮಲ್ಲಿ ಏನಾಗುತ್ತೆ, 2 ರೀತಿಯ ಹಂದಿ ಫಾರ್ಮ್ ಇರ್ತದೆ. ಒಂದು ಬ್ರೀಡಿಂಗ್ ಫಾರ್ಮ್, ಇನ್ನೊಂದು ಹಂದಿ ಮರಿಗಳನ್ನು ತಂದು ದೊಡ್ಡದು ಮಾಡಿ ಮಾರುವಂಥದ್ದು, ಅದಕ್ಕೆ ಆಲ್ ಇನ್ ಆಲ್ ಔಟ್. ಈ ಥರದ 2 ವ್ಯವಸ್ಥೆಯಲ್ಲಿ ಹಂದಿ ಸಾಕ್ತಾರೆ. ಈಗ ಬ್ರೀಡಿಂಗ್ ಮಾಡುವವರು ಖಂಡಿತವಾಗಿಯೂ ಮರಿಗಳಿಗೆ ತಾಯಿ ಒಟ್ಟಿಗಿರುವಾಗ ಬೇರೆ, ಅದಂದರೆ ವೆಲ್ಪಿಂಗ್ ಅಂದರೆ ಮರಿ ಇಡ್ತದೆ, ಮರಿ ಒಟ್ಟಿಗೆ ತಾಯಿ ಸಾಕುವಂಥದ್ದು, ತಾಯಿ ಮತ್ತು ಮರಿ ಒಟ್ಟಿರುವಂಥದ್ದು, ಅಂಥ ರೂಮ್ಗಳು ಬೇಕು. ಮರಿ ತಾಯಿಯಿಂದ ಸಪರೇಟ್ ಮಾಡಿದಾಗ ಗ್ರೋಯಿಂಗ್ ಶೆಡ್ ಅಥವಾ ಫ್ಯಾಟನಿಂಗ್ ಶೆಡ್ ಅಂತ ಹೇಳ್ತೇವೆ, ಅದು ಮರಿಗಳಿಂದ ಅದು ಮಾರ್ಕೆಟಿಂಗ್ ಬರುವ ತನಕದ ಶೆಡ್ ಬೇರೆ. ಆಮೇಲೆ ಇನ್ನು ಒಂದು ವೇಳೆ ನೀವು ಮಾರ್ಕೆಟಿಂಗ್ ಮಾಡದೇನೆ ಅದನ್ನು ಬ್ರೀಡಿಂಗ್ ಯೂಸ್ ಮಾಡೋದಾದರೆ, ಬ್ರೀಡಿಂಗ್ ಮಾಡಲಿಕ್ಕಂತಲೇ ಆ ರೂಮ್ ಬೇಕು, ಅಂದರೆ ಗಂಡು ಹೆಣ್ಣನ್ನು ನಾವು ಸಹ ಒಟ್ಟಿಗೆ ಬಿಡಲಿಕ್ಕೆ ಒಂದು ರೂಮ್ ಬೇಕು. ಸೊ ಅದು ಪ್ರೆಗ್ನೆಂಟ್ ಆಗಿ ಆದಮೇಲೆ ಅದನ್ನು ಪ್ರೆಗ್ನೆಂಟ್ ರೂಮಿಗೆ, ಅದಕ್ಕೆ ನಾವು ಫೆರೋಯಿಂಗ್ ಪೆನ್ ಅಂತ ಹೇಳ್ತೇವೆ, ಅದಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ಮರಿ ಇಡ್ತದೆ. ಸೊ ಮರಿಗಳು ಪುನಃ ಸಪರೇಟ್ ಆದಾಗ ಮರಿಗಳು ಇದಕ್ಕೆ ಹೋಗುತ್ತೆ. ಈ ಥರದ ತಾಯಿಗಾಗಿ, ತಾಯಿ ಮರಿಗಾಗಿ, ಮತ್ತೆ ಗ್ರೋಯರ್ಸ್, ಮತ್ತೆ ಇನ್ನೊಂದು ಬ್ರೀಡಿಂಗ್, ಈ ತರದ ಶೆಡ್ಗಳು ಅವುಗಳ ಸೈಜು ನಂಬರ್ ಸರಿಯಾಗಿ ಬೇಕಾಗ್ತದೆ ಒಂದು ಫಾರ್ಮ್ ಆದರೆ. ಅದೇ ಒಂದು ವೇಳೆ ನೀವು ಕಾರಿ ಫ್ಯಾಟನಿಂಗ್ ಆದರೆ ಮರಿಗಳನ್ನು ನಾವು ಕನಿಷ್ಠ ಒಂದು 20-30 ಅಥವಾ ಮ್ಯಾಕ್ಸಿಮಮ್ 50 ತನಕ ಒಂದೊಂದು ಶೆಡ್ಡಲ್ಲಿ ಇಟ್ಟು, ಒಂದೇ ಏಜ್ ಗ್ರೂಪ್ ಆದರೆ ಅವುಗಳನ್ನು ದೊಡ್ಡದಾಗುವಾಗ ಅದಕ್ಕೆ ಸರಿಯಾದ ಎಷ್ಟು ಸ್ಕ್ವೇರ್ ಫುಟ್ ಬೇಕು ನಮ್ಮ ವೈಜ್ಞಾನಿಕವಾಗಿ ಅಷ್ಟು ಅಳವಡಿಸಿಕೊಂಡು ಅವುಗಳನ್ನು ಸ್ಪ್ಲಿಟ್ ಮಾಡ್ತಾ ಮಾಡ್ತಾ ಹೋಗಿ ಅವುಗಳೊಂದು 70-100 kg ಬರುವಾಗ ಮಾರಾಟ ಮಾಡ್ಲಿಕ್ಕೆ ಆಗ್ತದೆ. ಸರಿ ಸರ್, ಇವಾಗ ರೋಗ ಹತೋಟಿ ಇದರ ಬಗ್ಗೆ ಮಾಹಿತಿ ಹೇಳ್ಬೋದು? ರೋಗ ನಾನೀಗ ಯಾವ್ಯಾವ್ದು ಬರುತ್ತಂತ ಸಾಧಾರಣ ಹೇಳಿದೆ. ಯೂಶ್ವಲಿ ನಮ್ಮ ಅನುಭವದ ಪ್ರಕಾರ ಇಲ್ಲಿ ಕ್ಲಾಸಿಕಲ್ ಸ್ವೈನ್ ಫೀವರ್, ಇದೊಂದು ವೈರಸ್ ಇಂದ ಬರುವ ರೋಗ, ಇದು ಹೆಚ್ಚಾಗಿ 70-100% ಹಂದಿಗಳನ್ನು ಕೊಲ್ತದೆ. ಮೊದಲು ಚಿಕ್ಕದರಲ್ಲಿ ಪ್ರಾರಂಭ ಆಗುತ್ತೆ, ಮತ್ತೆ ಎಲ್ಲವಕ್ಕೂ ಕೂಡ ಅದು ಹಬ್ತದೆ. ಸೊ ಇದಕ್ಕೆ ಒಳ್ಳೆಯ ಲಸಿಕೆ ಇದೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಕೂಡ ಇದನ್ನು ಲಸಿಕೆ ಪ್ರತಿ ವರ್ಷಕ್ಕೊಮ್ಮೆ ಕೊಡುವ ವ್ಯವಸ್ಥೆ ಮಾಡಿದ್ದಾರೆ. ಸೊ ರೈತರು ಅದು ಬರುವಾಗ ನಾವು ಯೂಶ್ವಲಿ ಪೇಪರ್ಗಳಲ್ಲಿ ಪಬ್ಲಿಸಿಟಿ ಕೊಡ್ತೇವೆ, ಆ ಟೈಮಲ್ಲಿ ಎಲ್ಲ ಪಶು ಚಿಕಿತ್ಸಾಲಯಗಳಿಗೆ ಅದು ಸರಬರಾಜು ಆಗುತ್ತೆ. ಸುಮಾರು 1 ತಿಂಗಳ ತನಕ ಅದರ ಲಸಿಕೆ ಕೊಡುವ ವ್ಯವಸ್ಥೆ ಇರ್ತದೆ, ಆ ಟೈಮಲ್ಲಿ ಲಸಿಕೆ ಕೊಡಿಸ್ಕೊಳ್ಬೇಕು. ಸಂಪೂರ್ಣ ಉಚಿತ, ಸಂಪೂರ್ಣ ಉಚಿತ. ಒಂದು ವೇಳೆ ಅದರಲ್ಲಿ ಆಗಲಿಲ್ಲ ನಿಮಗೆ, ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಏನು ಸೆನ್ಸಸ್ ಡಾಟಾದಲ್ಲಿ 6,000 ಇದೆ, ಈಗ 20,000 ಇದ್ದವರಿಗೆ ಖಂಡಿತವಾಗಿ ಅದು ಕಡಿಮೆ ಆಗಬಹುದು. ಸೊ ಅಂತಹ ಸಂದರ್ಭದಲ್ಲಿ ಖಾಲಿ ಒಂದು ಡೋಸಿಗೆ 10,000 ರೂಪಾಯಿ ಹಾಗೆ ಸಬ್ಸಿಡೈಸ್ಡ್ ರೇಟಲ್ಲಿ ಸರ್ಕಾರ ಉಚಿತ ಅಂದರೆ 10,500 ರೂಪಾಯಿ ಒಂದು ಡೋಸಿಗಾಗಿ ಕೊಡುವ ವ್ಯವಸ್ಥೆ ಮಾಡಿದೆ. ಅದು ನಮ್ಮ ಪ್ರಾದೇಶಿಕ ಸಂಶೋಧನಾಲಯದಲ್ಲಿ ಲಭ್ಯ ಇರುತ್ತೆ. ಸೊ ಅದನ್ನು ಕೂಡ ರೈತರು ಪಡ್ಕೊಂಡು ಖಂಡಿತವಾಗಿಯೂ ಆ ಯಾವ ಹಂದಿಗಳಿಗೆ ಲಸಿಕೆ ಕೊಡಬೇಕು, ಯೂಶುವಲಿ 2 ತಿಂಗಳ ನಂತರ ಕೇಳ್ತೇವೆ ನಾವು ಕೊಡಲಿಕ್ಕೆ, ಮತ್ತು ಅಡ್ವಾನ್ಸ್ ಪ್ರೆಗ್ನೆನ್ಸಿ ಬಿಟ್ಟು ಇನ್ನು ಉಳಿದ ಎಲ್ಲ ಹಂದಿಗಳಿಗೆ ಲಸಿಕೆಯನ್ನು ಕೊಡ್ಬೋದು, ಇದರಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಇನ್ನು ಆಫ್ರಿಕನ್ ಸ್ವೈನ್ ಫೀವರ್, ಇದು ಬೇರೆ ಏರಿಯಾ ಒಂದು ವೈರಸ್ ಇಂದ ಬರುದು. ಇದು ತುಂಬಾ ಡೆಡ್ಲಿ ವೈರಸ್, ಅಂದ್ರೆ ಇದರಲ್ಲಿ ನೀವು 100% ಮಾರ್ಟಾಲಿಟಿ ಅಂದ್ರೆ ಸಾಯುವಂತದ್ದು ಖಾಲಿ 10-15 ದಿನದೊಳಗೆ ಆಗಿಬಿಡುತ್ತೆ. ಇದಕ್ಕೆ ಲಸಿಕೆ ಇಲ್ಲ. ತೀವ್ರತೆ ಎಷ್ಟು ಬೇಗ? ಹೌದೌದು, ಇದು ಕ್ಲಾಸ್ ನೋಟಿಫೈಡ್ ಡಿಸೀಸ್ ಅಂತ ಹೇಳ್ತಾರೆ, ಕೇಂದ್ರ ಸರ್ಕಾರ ಮಾಡಿದೆ. ಇದು ಒಂದು 4 ವರ್ಷದ ಹಿಂದೆ ಚೈನಾದಲ್ಲಿ ಬಂತು, ಅಸ್ಸಾಮಿ ಬಂತು, ನಂತರ ಈಗ ಹೋಲ್ ಇಂಡಿಯಾದಲ್ಲಿ ಅಲ್ಲಿದೆ. ಇದರಲ್ಲಿ ಏನಂದ್ರೆ ಟೆಸ್ಟ್ ಅಂಡ್ ಕಿಲ್, ಇದರಲ್ಲಿ ಬಂತಂದ್ರೆ ನಾವು ಡಯಾಗ್ನೋಸ್ ಮಾಡ್ತೇವೆ, ನೋಟಿಫೈ ಮಾಡ್ತೇವೆ, ಎಲ್ಲ ಹಂದಿಗಳನ್ನು ಕೊಲ್ತೇವೆ, ಅದನ್ನು ಹೂಳ್ತೇವೆ. ಅದಕ್ಕೆ ಒಂದು ಕಾಂಪನ್ಸೇಷನ್ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಸೊ ಅದು ಹಂದಿ ಸಾಕಾಣಿಕೆದಾರರಿಗೆ ಪೂರ್ಣ ಪ್ರಮಾಣದಲ್ಲಿ ಅವರ ಹಂದಿಯ ರೇಟ್ ಸಿಗಲಿಲ್ಲ ಅಂದ್ರೂ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಕಾಂಪನ್ಸೇಷನ್ ಕೊಡುವ ವ್ಯವಸ್ಥೆ ಕೂಡ ಇದೆ. ಸೊ ಅದು ಬಂದರೆ ಏನು ಮಾಡಲಿಕ್ಕಿಲ್ಲ. ಸೊ ನಾವು ಅದನ್ನು ಎಲ್ಲವನ್ನು ಕೊಂದು ಹೂಳ್ಬೇಕಾಗುತ್ತೆ. ಸೊ ಆದ್ದರಿಂದ ಆ ರೋಗಗಳನ್ನು ನಾನು ಅದಕ್ಕಾಗಿ ಈ ಕ್ವಶನ್ ಹೇಳಿರೋದು, ಆಗ ಕ್ರಿಮಿನಾಶಕ ಯೂಸ್ ಮಾಡಬೇಕು, ಆಮೇಲೆ ಹಂದಿ ಮಾರುವಾಗಲೂ ಜಾಗ್ರತೆ ಮಾಡಬೇಕು, ಹಂದಿ ತರುವಾಗಲೂ ವ್ಯವಸ್ಥೆ ಮಾಡಬೇಕು, ಹಂದಿ ಕಟ್ ಮಾಡುವಾಗಲೂ ಸರಿಯಾಗಿ ಜಾಗ್ರತೆ ವಹಿಸಬೇಕು. ಹೌದು, ಇದೆಲ್ಲ ಮಾಡಿದರೆ ಖಂಡಿತವಾಗಿ ಆ ರೋಗ ಬರುವುದಿಲ್ಲ. ಸೊ ನಾವು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಶಾಪ್ ಇದೆ, ಸಣ್ಣ ಹಂದಿ ಫಾರ್ಮ್ ಇದೆ, ನಮ್ಗೆ ಮಾಂಸ ಕಡಿಮೆ ಆಗುತ್ತಂತ ನಾವು ಹೊರಗಡೆಯಿಂದ ಹಂದಿ ತರಬಾರ್ದು. ಇಲ್ಲೇ ದಕ್ಷಿಣ ಕನ್ನಡದಲ್ಲಿ ಇರುವ ಫಾರ್ಮಿನ ಅಕ್ಕಪಕ್ಕದಲ್ಲಿ ರೋಗ ಇಲ್ಲದೆ ಇರುವ ಎಲ್ಲಿ ಫಾರ್ಮ್ ಇದೆ ಅಂಥದ್ರಿಂದ ನಾವು ಹಂದಿಯ ಮಾಂಸವನ್ನು ವ್ಯವಸ್ಥೆ ಮಾಡಿ ಮಾರಬೇಕು. ನಮ್ಮ ರೈತರು ಏನು ಮಾಡ್ತಾರೆ, ಒಂದು 10-20 ರೂಪಾಯಿ ಲಾಭಕ್ಕಾಗಿ ಹೊರಗಡೆಯಿಂದ ಎಲ್ಲಿಂದೂ ಹಂದಿಯೋ ಅಥವಾ ಹಂದಿ ಮಾಂಸ ತರ್ತಾರೆ, ಅದನ್ನು ಹಂದಿಯಲ್ಲಿ ಮಾರುಕಟ್ಟೆ ಮಾಡ್ತಾರೆ, ಸೀದಾ ಹೋಗಿ ಅವರ ಫಾರ್ಮಿಗೆ ಹೋಗ್ತಾರೆ, ಆಗ ಇಮಿಡಿಯೇಟ್ ಆ ರೋಗ ಅನ್ನುವಂಥದ್ದು ಹೋಗ್ತದೆ. ಸೊ ಒಂದು ವೈರಸ್ ರೋಗ ಎಷ್ಟು ಫಾಸ್ಟ್ ಹಬ್ತದೆ ಅನ್ನುವಂಥದ್ದು ಎಲ್ಲರಿಗೂ ಕೊರೋನಾದಿಂದ ದೃಢ ಆಗಿದೆ ಖಂಡಿತವಾಗಿ, ಎಷ್ಟು ಕ್ವಿಕ್ ಆಗಿ ಹಬ್ತದೆ ಒಂದು ವೈರಸ್ ಅಂತ. ಇನ್ನು ಬ್ಯಾಕ್ಟೀರಿಯಲ್ ಡಿಸೀಸ್ ಬಂದರೆ ಯೂಶುವಲಿ ನಾವು ನೋಡಿರೋದು ಹಂದಿಗಳಲ್ಲಿ ಅಬಾರ್ಷನ್ ಆಗುವಂಥದ್ದು, ಬ್ರೂಸೆಲ್ ಅಂತ ಹೇಳ್ತೇವೆ ನಾವು. ಆ ಅಬಾರ್ಷನ್ ಆಗುವಂಥದ್ದು ಅಂದರೆ ಸತ್ತೆ ಬೀಳುವಂಥದ್ದು ಹೇಳ್ತೇವೆ ಕನ್ನಡದಲ್ಲಿ. ಸೊ ಇದು ಕಾಮನ್ ಆಗಿ ಕಂಡು ಬರ್ತದೆ. ಇದು ಯೂಶುವಲಿ ಗಂಡು ಹಂದಿ ಒಂದು ವೇಳೆ ಇನ್ಫೆಕ್ಟ್ ಆಗಿದ್ದರೆ ಅದೇ ಹಂದಿಯನ್ನು ನಾವು ಕ್ರಾಸಿಗೆ ಎಲ್ಲ ಹೆಣ್ಣು ಹಂದಿಗಳಿಗೆ ಕೊಡುವುದರಿಂದ ಅದು ಬೇಗವಾಗಿ ಫಾರ್ಮಲ್ಲಿ ಹಬ್ತದೆ. ಸೊ ಆದ್ದರಿಂದ ನಾನು ರೈತರಿಗೆ ಒಂದು ಈ ಮೂಲಕ ಒಂದು ಕಾಷನ್ ಏನಂದರೆ, ಗಂಡು ಹಂದಿಯನ್ನು ಬ್ರೀಡಿಂಗಿಗೆ ನಾವು ತರುವುದಾದರೆ ಅದನ್ನು ತಂದ ಪಕ್ಷದಲ್ಲಿ ಅದರಲ್ಲಿ ಆ ಬ್ರುಸೆಲ್ಲ ರೋಗ ಇದೆಯಾ ಅಂತ ಚೆಕ್ ಮಾಡಲಿ. ಖಾಲಿ ಒಂದು ಲೋಕಲ್ ವೆಟರ್ನರಿ ಡಾಕ್ಟರ್ ಹತ್ರ ನೀವು ರಕ್ತ ಕಲೆಕ್ಟ್ ಮಾಡಿ, ಸೀರಮ್ ಕಲೆಕ್ಟ್ ಮಾಡಿ ನಮ್ಮ ಲ್ಯಾಬಿಗೆ ಮಂಗಳೂರಲ್ಲಿರುವ ಲ್ಯಾಬಿಗೆ ಕಳಿಸಿದರೆ ನಾವು ಅದರಲ್ಲಿ ಅದು ಇದೆಯಾ ಇಲ್ಲವೋ ಅಂತ ನೋಡಿ ಉಚಿತ ಅದು ಕೂಡ ನಾವು ನಿಮಗೆ ಹೇಳ್ತೇವೆ. ಸೊ ಅದು ಇಲ್ಲ ಅಂತ ಖಚಿತಪಡಿಸಿದ ಮೇಲೆ ನಾವು ಅದನ್ನು ಬ್ರೀಡಿಂಗಿಗೆ ಹೆಣ್ಣು ಹಂದಿಗೆ ನಾವು ಬ್ರೀಡಿಂಗ್ ಪರ್ಪಸ್ಗೆ ಯೂಸ್ ಮಾಡಬೇಕು. ಇದನ್ನು ಮಾಡಿದಾಗ ಅದನ್ನು ತಡಿಲಿಕ್ಕೆ ಆಗ್ತದೆ. ಇನ್ನು ನಿಮಗೆ ಇನ್ನೊಂದು ಸಾಲ್ಮೊನೆಲ್ಲ ಅಂತ, ಇದು ಕಾಮನ್ ಆಗಿ ಬ್ಯಾಕ್ಟೀರಿಯಲ್ ರೋಗ ಬರುವಂಥದ್ದು ನಿಮಗೆ ನಮ್ಮ ವೇಸ್ಟ್ಗಳಿಂದ ಬರುವಂಥದ್ದು ಹೆಚ್ಚಾಗಿ. ಒಂದು ಸಾಲ್ಮೊನೆಲ್ಲ ಅಂಥದ್ದು ವೆರಿ ಕಾಮನ್ನು, ಯೂಶುವಲಿ ಹೆಗ್ಗಣ ಇಲಿಗಳಲ್ಲಿ ಕಾಮನ್ ಆಗಿ ಕಂಡು ಬರುತ್ತೆ. ಸೊ ಇದು ಈ ಹೋಟೆಲ್ಗಳಲ್ಲಿ ಎಲ್ಲೆಲ್ಲಿ ಫುಡ್ ಇದೆ ಅಲ್ಲಿಗೆ ಅವುಗಳ ಮಲಮೂತ್ರದಿಂದ ಅದು ಆ ಒಟ್ಟಿಗೆ ಫುಡ್ಡಿನೊಟ್ಟಿಗೆ ಮಿಕ್ಸ್ ಆಗಿರುತ್ತೆ. ಸೇಮ್ ಅವುಗಳನ್ನು ನಾವು ತಗೊಂಡೋಗಿ ಹಾಕಿದಾಗ ಹಂದಿಗಳಿಗೂ ಬರ್ತದೆ. ಈವನ್ ಹಂದಿ ಫಾರ್ಮ್ ಕ್ಲೀನ್ ಇಲ್ಲ ಅಂದರೂ ಕೂಡ ಈ ನಮ್ಮ ಇಲಿಗಳು ಜಾಸ್ತಿ ಬರ್ತದೆ, ಆಗಲೂ ಕೂಡ ಇದು ಇಲಿಗಳ ಮೂಲಕ ಹೋಗಿ ಬರ್ತದೆ. ಸೊ ಇದು ಬಂದಾಗಲೂ ಕೂಡ ನಿಮಗೆ ಬೇದಿ ಆಗುತ್ತೆ, ಮತ್ತೆ ಜ್ವರ ಬರ್ತದೆ, ಸಡನ್ ಡೆತ್ ಆಗುತ್ತೆ. ಬಟ್ ಇದರಲ್ಲಿ ಎಲ್ಲ ಡೆತ್ ಆಗುದಿಲ್ಲ, ಆಗಾಗ ಒಂದೊಂದು ಡೆತ್ ಆಗ್ತಾ ಇರ್ತದೆ. ಸೊ ನಾವು ನಮ್ಮಲ್ಲಿ ಲ್ಯಾಬಲ್ಲಿ ತಂದು ನಾವು ಚೆಕ್ ಮಾಡಿದಾಗ ಕೆಲವು ಟೈಮ್ ಸಾಲ್ಮನ್ ಎಲ್ಲ ಬಂದದ್ದು ಕಂಡಿದೆ ನಮಗೆ. ಇದು ಇದು ಹೆಚ್ಚಾಗಿ ಇನ್ನು ಕೆಲವು ತುಂಬಾ ವಿರಳ ಆದ ಕೆಲವು ಎರಿಸೆಫಲೋಥ್ರಿಕ್ಸ್ ಅಂತ, ಲೆಪ್ಟೋಸ್ಪೈರಾ, ಈ ತರ ಲಿಸ್ಟೀರಿಯೋಸಿಸ್ ಇಂಥ ಕಾಯಿಲೆಗಳು ಕಂಡುಬರುತ್ತೆ. ಬಂದ ತಕ್ಷಣ ನಾವು ಅದಕ್ಕೆ ನಮ್ಮ ಎಲ್ಲ ಪಶುವೈದ್ಯರು ಅದನ್ನು ಏನು ನಾವು ಚಿಹ್ನೆಯ ಮೂಲಕ ಡಯಾಗ್ನೋಸ್ ಮಾಡಲಿಕ್ಕೆ ಏಬಲ್ ಇದ್ದಾರೆ. ಸೊ ಅವರು ತಕ್ಷಣ ಅದಕ್ಕೆ ಚಿಕಿತ್ಸೆ ನೀಡಿ ಅದನ್ನು ಚೆನ್ನಾಗಿ ನಿರ್ವಹಿಸ್ಬೋದು. ಇನ್ನು ಪಿಗ್ಲೆಟ್, ಚಿಕ್ಕ ಮರಿಗಳೇನಿದೆ ಅವುಗಳು ಸಾವಿನ ಪ್ರಮಾಣ ಈಗ 20-30% ಇದೆ. ಸೊ ಇದು ಕಡಿಮೆ ಆಗಬೇಕು. ಇದು ಕಡಿಮೆ ಹೆಂಗೆ ಮಾಡ್ಬೋದಂದರೆ, ಒಂದು ತಾಯಿ ಹಂದಿಯನ್ನು ಕೊನೆಯ ಈಗ ಅದು ಅವುಗಳು ಡೆಲಿವರಿ ಆಗಲಿಕ್ಕೆ ಇನ್ನೇನು ಕೆಲವು ದಿನ ಇರುವ ಅನ್ನುವಾಗ ಅದಕ್ಕೆ ಗಾರ್ಡ್ ಬರ್ತದೆ, ಯಾವುದು ಮರಿಗಳು ಎರಡು ಸೈಡಿಂದ, ಅಂಥ ವ್ಯವಸ್ಥೆಯಲ್ಲಿ ಆ ರೂಮ್ಗಳಲ್ಲಿ ಮರಿ ಇಡಿಸ್ಬೇಕು. ಅಥವಾ ಆ ವ್ಯವಸ್ಥೆ ಇಲ್ಲ ಅಂದರೆ ಅದನ್ನು ಮಾಡ್ಕೊಳ್ಬೇಕು. ಆಗ ಮರಿಗಳು ತಾಯಿಯ ಅಡಿಯಲ್ಲಿ ಬಿದ್ದು ಸಾಯುವಂಥದ್ದು ಸಂಖ್ಯೆ ಕಡಿಮೆ ಆಗುತ್ತೆ. ಅದರಲ್ಲಿ ಖಂಡಿತ ಅದು ಕಾಮನ್ ಆಗಿರ್ತದೆ, ಅದನ್ನು ಕಮ್ಮಿ ಮಾಡಲಿಕ್ಕಾಗುತ್ತೆ. ಒಂದು ಇನ್ನೊಂದು, ತಾಯಿಯ ಮನೆ ಏನಿದೆ ಅದು ಕ್ಲೀನ್ ಇರಬೇಕು, ಇಲ್ಲಾಂದರೆ ಮೊಲೆ ಅದರದ್ದು ಕೊಳಕ್ಕಿದ್ದರೆ ಆಗಲೂ ಕೂಡ ಹಂದಿ ಮರಿಗಳಿಗೆ ಬೇಗವಾಗಿ ಬೇದಿ ಬರ್ತದೆ, ಹಂದಿ ಮರಿಗಳು ಸಾಯ್ತದೆ. ಹಂದಿ ಮರಿಗಳಿಗೆ ಒಂದು ರೋಟಾ ವೈರಸ್ಸು, ರಿಯೋ ವೈರಸ್ಸು, ಈ ಥರ ಬೇರೆ ಬೇರೆ ವೈರಲ್ ರೋಗ ಬರುವಂಥದ್ದು ಜಾಸ್ತಿ. ಸೊ ಆದ್ದರಿಂದ ಹಾಲು ನೀಡುವಂಥ ಮೊಲೆಗಳು ಕ್ಲೀನ್ ಇದ್ದರೆ ಆಗಲೂ ಕೂಡ ಅದು ಬರುವ ಸಾಧ್ಯತೆ ಕಡಿಮೆ, ಮನೆ ಕ್ಲೀನ್ ಇದ್ದರೆ ಆಗಲೂ ಕೂಡ ಅಂಥ ರೋಗ ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ಇನ್ನೊಂದು, ಕೆಲವು ಟೈಮ್ ಹಂದಿ ಮರಿ ಹಾಕ್ತದೆ, ಎರಡು ಮೂರು ದಿನ ಅದಕ್ಕೆ ಇದಿರುವುದಿಲ್ಲ, ಯಾವುದು ಹಾಲಿನ ಪ್ರಮಾಣ ಕಡಿಮೆ ಇರ್ತದೆ. ಅಂಥ ಸಂದರ್ಭದಲ್ಲಿಯೂ ಕೂಡ ಪಶುವೈದ್ಯರಲ್ಲಿ ಹೋಗಿ ಒಂದು ವೇಳೆ ಕೆಚ್ಚಲು ಬಾವಿದೆಯಾ ಅಥವಾ ಅವುಗಳಿಗೆ ಒಂದು ಗರ್ಭಕೋಶದ ತೊಂದರೆಯಿಂದನೂ ಕೂಡ ಹಾಲು ಬಾರದೇ ಇರುವ ಸಾಧ್ಯತೆ, ಒಂದು ರೋಗ ಇದೆ ಅದು ಇದೆಯಾ ಅಂತ ನೋಡಿ ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಮಾಡಿಕೊಂಡ್ರೆ ಆಗ ಹಂದಿ ಮರಿಗಳಿಗೆ ಹಾಲು ಶಾರ್ಟೇಜ್ ಆಗುವುದಿಲ್ಲ, ಆಗ ಹಂದಿ ಮರಿಗಳ ಸಾವು ಕಡಿಮೆ ಆಗುತ್ತೆ. ಇನ್ನು ಹಂದಿ ಮರಿಗಳನ್ನು ಕೆಲವರು ಹೀಟ್ ಕೊಡುವ ವ್ಯವಸ್ಥೆ ಮಾಡಿದ್ದಾರೆ, ದಿನಕ್ಕೊಂದು ನಾಲ್ಕೈದು ಬಾರಿ ತಾಯಿ ಒಟ್ಟಿ ಬಿಡ್ತಾರೆ, ಮತ್ತೆ ತಗೊಂಡೋಗಿ ನಮ್ಮ ಏನು ಭತ್ತದ ಹುಲ್ಲಿದೆ ಅದಕ್ಕೆ ಲೈಟ್ ಕೊಟ್ಟು ಆ ವ್ಯವಸ್ಥೆಯಿಂದನೂ ಕೂಡ ಮರಿಗಳ ಸಾವನ್ನು ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಬಟ್ ಅದಕ್ಕೇನೊಂದು ನಿಗಾ ಬೇಕು, ವರ್ಕ್ ಫೋರ್ಸ್ ಬೇಕು, ಜಾಗ್ರತೆಯಾಗಿ ಒಂದು ಸ್ವಲ್ಪ ದಿನ ನೋಡ್ಕೊಳ್ಳೋರು ಬೇಕು ಅಂತ ಇದ್ದರೆ ಖಂಡಿತವಾಗಿ ಹಂದಿ ಮರಿ ಸಾಯುವುದನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ಹಂದಿ ಮರಿ ಯಾಕೆ ನಾನು ಹೇಳುವುದಂದರೆ, ಪ್ರತಿಯೊಂದು ಹಂದಿ ಮರಿಯು ಒಂದು ತಿಂಗಳು ಒಂದೂವರೆ ತಿಂಗಳಾಗುವ ಅದರ ವರ್ತ್ ಸಾಧಾರಣ 3-4 ಸಾವಿರ ರೂಪಾಯಿ ಇರ್ತದೆ. ಸೊ ಅದು ರೈತರಿಗೆ ನಷ್ಟ ಆಗ್ತದೆ. ಸೊ ಅದನ್ನು ಹಂದಿ ಮರಿಗಳ ಸಾಯುವನ ಸಂಖ್ಯೆ ಕಡಿಮೆ ಮಾಡಿದರೂ ಕೂಡ ರೈತರಿಗೆ ಲಾಭ ಜಾಸ್ತಿ ಆಗ್ತದೆ ಅನ್ನೋದು ನಾನು ಈ ಮೂಲಕ ಹೇಳ್ಬೋದು. ಸರಿ ಸರ್, ನಿಮಗೆ ಧನ್ಯವಾದಗಳು ಸರ್. ನಮ್ಮ ಸ್ಟುಡಿಯೋಗೆ ಒಂದು ಬಹಳಷ್ಟು ಮಾಹಿತಿಗಳನ್ನು ನಮ್ಗೆ ಕೊಟ್ಟರೆ. ಇದರ ಮುಂದುವರಿದ ಭಾಗವಾಗಿ ಮುಂದಿನ ಸೋಮವಾರದ ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಧನ್ಯವಾದಗಳು. ಕೃಷಿಕ ಬಂಧವರೇ, ಇದುವರೆಗೆ ನಮ್ಮ ಸ್ಟುಡಿಯೋದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ್ಯ ಪಶುವೈದ್ಯಾಧಿಕಾರಿ ಹಾಗೂ ಪ್ರಾದೇಶಿಕ ಸಂಶೋಧನಾಧಿಕಾರಿಯಾಗಿರುವಂತಹ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿಕೆ ಇವರು ಹಂದಿ ಸಾಕಣೆಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಂಡರು. ಇದರ ಮುಂದುವರಿದ ಭಾಗವಾಗಿ ಮುಂದಿನ ಸೋಮವಾರದ ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ಇವರಿಂದ ಪಡೆದುಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರ. ಇದುವರೆಗೆ ಪಶುವೈದ್ಯರೊಂದಿಗಿನ ಸಂದರ್ಶನ ಮಾಲಿಕೆಯಲ್ಲಿ ಹಂದಿ ಸಾಕಣೆಯ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ್ಯ ಪಶುವೈದ್ಯಾಧಿಕಾರಿ ಮತ್ತು ಪ್ರಾದೇಶಿಕ ಸಂಶೋಧನಾಧಿಕಾರಿ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಜನಿ ಭಟ್. ಗುರುಪುರ ಗೋಳಿದಡಿ ಗುತ್ತದ ಬಸವ ಪರ್ವ ಜನವರಿ 19 ಸೋಮವಾರ ಮತ್ತು ಜನವರಿ 20 ಮಂಗಳವಾರದಂದು ಬ್ರಹ್ಮ ಋಷಿ ಶ್ರೀ ಕೆಎಸ್ ನಿತ್ಯಾನಂದ ಗುರುಗಳ ನಿರ್ದೇಶನ ಮತ್ತು ಮಾರ್ಗದರ್ಶನದಲ್ಲಿ ದೇವತಾ ಕಾರ್ಯ ಹಾಗೂ 2 ದಿನಗಳು ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 3 ಗಂಟೆಯವರೆಗೆ ಭಜನಾ ಸತ್ಸಂಗ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ 19 ಸೋಮವಾರ ಸಂಜೆ 7 ಗಂಟೆಯಿಂದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗಪ್ರಜ ಕ್ಷೇತ್ರ ಪಾವಂಜೆ ಇವರಿಂದ ಕಾಲಮಿತಿಯ ಯಕ್ಷಗಾನ ಬಯಲಾಟ ಶಿವಕಾರುಣ್ಯ. ದಿನಾಂಕ 20 ಮಂಗಳವಾರ ಸಂಜೆ 6:30 to 8 ಸಿದ್ಧಿ ನಾಟ್ಯಾಲಯ ಇದರ ವಿದುಷಿ ಶ್ರೀಮತಿ ಶ್ರೀನೋಜಾ ಎಸ್ ಇವರ ಶಿಷ್ಯವೃಂದದವರಿಂದ ಭರತನಾಟ್ಯ ಮತ್ತು ರಾತ್ರಿ 8:30 to 10:30 ಅರೆಹೊಳೆ ಪ್ರತಿಷ್ಠಾನದವರಿಂದ ನೃತ್ಯ ವೈಭವ. ಅದೇ ದಿನ ಸಂಜೆ 5 ಗಂಟೆಯಿಂದ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಶಕ್ತಿಕಲ್ಲು ಎತ್ತುವ ಸ್ಪರ್ಧೆ ಜೊತೆಗೆ ಈ 2 ದಿನಗಳ ಕಾಲ ಊಟೋಪಚಾರ ಮತ್ತು ಅತಿಥಿ ಸತ್ಕಾರ. ಶುಭ ಕೋರುವವರು ಶ್ರೀ ಸ್ವಾದಿಷ್ಟ್ ಬೇಕ್ಸ್ ಕೇಕ್ಸ್ ಅಂಡ್ ಸ್ವೀಟ್ಸ್ ಏಳಿಂಜೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಅಬ 70 ವರ್ಷ ಸೇ ಅಧಿಕ ಉಮ್ರ ಕೆ ದೇಶ ಕೆ ಹರ ಬುಜುರ್ಗ ಕೋ ಅಸ್ಪತಾಲ್ ಮೇ ಮುಕ್ತ ಇಲಾಜ್ ಮಿಲೇಗಾ. ದೇಶದ ಯುವ ಜನತೆ ಹೊಸ ವರ್ಷಕ್ಕೆ ಸಂಕಲ್ಪ ಕೈಗೊಂಡಿದ್ದಾರೆ. 70 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ವಯೋವಂದನ ಕಾರ್ಡ್ಗಳನ್ನ ಮಾಡಿಸುವುದು, 5 ಲಕ್ಷ ರೂಪಾಯಿಗಳ ಉಚಿತ ಚಿಕಿತ್ಸೆಯ ಉಡುಗೊರೆಯನ್ನ ನೀಡುವ ಮೂಲಕ ಆರೋಗ್ಯವಂತ ಭಾರತವನ್ನ ನಿರ್ಮಿಸುವುದು. ಹಿಂದೆ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗಾಗಿ ಆಯುಷ್ಮಾನ್ ವಯೋವಂದನ ಕಾರ್ಡ್ ಮಾಡಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ. ಕೃಷಿ ಮಾಹಿತಿ ಕೇಳೋಣ. ಲಿಂಬೆ ಒಂದು ಬಹು ಉಪಯೋಗಕರ ಹಣ್ಣು. ಸಾಧಾರಣವಾಗಿ ಒಣಭೂಮಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಲಿಂಬೆ ರೈತರಿಗೆ ಉತ್ತಮ ವರಮಾನವನ್ನು ತಂದುಕೊಡುವಂತಹ ಒಂದು ಬೆಳೆ. ಹುಳಿ ಉದ್ದೇಶಕ್ಕೆ ಬಳಕೆ ಮಾಡುವ ಲಿಂಬೆಗೆ ಹುಳಿ ಲಿಂಬೆ ಅಂತಲೇ ಹೆಸರು. ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಪ್ಪಳ, ಬಳ್ಳಾರಿ, ಗದಗ, ಚಿತ್ರದುರ್ಗ, ಕೋಲಾರ ಮುಂತಾದ ಕಡೆಗಳಲ್ಲಿ ಲಿಂಬೆಯನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆಸುತ್ತಿದ್ದಾರೆ. ಬಿಜಾಪುರದ ಇಂಡಿ ತಾಲೂಕು ಇದಕ್ಕೆ ಬಹಳ ಹೆಸರುವಾಸಿ. ನಮ್ಮ ರಾಜ್ಯ ಅಲ್ಲದೆ ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ರಾಜಸ್ಥಾನ್, ಬಿಹಾರ, ಆಂಧ್ರ ಮುಂತಾದ ರಾಜ್ಯಗಳಲ್ಲಿ ಕೂಡ ಲಿಂಬೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸುತ್ತಾರೆ. ಲಿಂಬೆ ರಸವನ್ನು ಸಕ್ಕರೆಯೊಂದಿಗೆ ಮಿಶ್ರ ಮಾಡಿ ಪಾನಕ ಮಾಡುವುದು ಹಿಂದಿನ ಕಾಲದಿಂದಲೂ ನಡೆದು ಬಂದಂಥ ಒಂದು ಪದ್ಧತಿ. ಹಾಗೆಯೇ ಉಪ್ಪಿನಕಾಯಿಗೆ ಕೂಡ ಲಿಂಬೆಯನ್ನು ಬಳಸುತ್ತಾರೆ. ಇದರ ಜೊತೆಗೆ ಅಧಿಕವಾಗಿ ಕ್ಯಾನಿಂಗ್ ಉದ್ದೇಶಕ್ಕೆ ಇದು ಬಳಕೆಯಾಗುತ್ತದೆ. ಪಾನೀಯಗಳು, ಕ್ವಾಶ್ಗಳು, ಇತರ ಬಳಕೆಯ ಖಾದ್ಯ ವಸ್ತುಗಳಿಗೆ, ಶೃಂಗಾರ ಸಾಮಗ್ರಿ ತಯಾರಿಕೆಯಲ್ಲಿ, ಸಿಟ್ರಿಕ್ ಆಮ್ಲ ತಯಾರಿಕೆಯಲ್ಲಿ ಕೂಡ ಮೂಲ ವಸ್ತುವಾಗಿ ಔಷಧೀಯ ಬಳಕೆ ಲಿಂಬೆಯದ್ದು ಸಾಧ್ಯವಾಗಿದೆ. ಲಿಂಬೆಯನ್ನು ಸಾಮಾನ್ಯವಾಗಿ ಎಲ್ಲ ಭೂಮಿಯಲ್ಲೂ ಕೂಡ ಬೆಳೆಸಬಹುದು. ಆದರೆ ಜೌಗು ಭೂಮಿ ಹೊರತಾಗಿ ನೀರು ಚೆನ್ನಾಗಿ ಬಸಿಯುವ ಭೂಮಿಯಲ್ಲಿ ಇದು ಬೆಳೆಯಬಹುದಾದ ಬೆಳೆ. ಇದು ಕರಾವಳಿಯಲ್ಲೂ ಮಲೆನಾಡಿನಲ್ಲೂ ಕೂಡ ಬೆಳೆಯುತ್ತದೆ. ಬಯಲುಸೀಮೆಯಲ್ಲೇ ಇದು ಒಂದು ಉತ್ತಮ ಬೆಳೆಯಾಗಿ ಬೆಳೆಸಲಾಗುತ್ತದೆ. ನೀರು ನಿಲ್ಲುವುದು ಇದಕ್ಕೆ ವರ್ಜ್ಯ. ಬಯಲುಸೀಮೆಯ ಲಿಂಬೆಯ ಗುಣಮಟ್ಟ ಕರಾವಳಿ ಮಲೆನಾಡಿನಲ್ಲಿ ಬರುವುದಿಲ್ಲ ಎಂಬ ಮಾತಿದೆ. ಮಳೆಗಾಲದಲ್ಲಿ ಅದು ನಿಜವಾದರೂ ಬೇರೆ ಸಮಯದಲ್ಲಿ ಇಲ್ಲಿ ಕೂಡ ಒಳ್ಳೆಯ ಲಿಂಬೆಕಾಯಿಗಳನ್ನು ಪಡೆಯಬಹುದು. ಲಿಂಬೆಯಲ್ಲಿ ತೆಳು ಸಿಪ್ಪೆ ಮತ್ತು ದಪ್ಪ ಸಿಪ್ಪೆ ಎಂಬ ಎರಡು ವರ್ಗೀಕರಣವನ್ನು ಮಾಡಬಹುದು. ತಳಿಗಳಾಗಿ ಲಿಂಬೆ ಮತ್ತು ಗಜನಿಂಬೆ ಎಂಬ ಎರಡು ವರ್ಗೀಕರಣ ಇದೆ. ಲಿಂಬೆಯಲ್ಲಿ ಬೀಜರಹಿತ ಲಿಂಬೆ, ಪ್ರಮಾಲಿನಿ ಲಿಂಬೆ, ವಿಕ್ರಮ ಲಿಂಬೆ, ಸರಬತಿ ಲಿಂಬೆ, ಕಾಗಜಿ ಲಿಂಬೆ ಮುಂತಾದಂತಹ ತಳಿಗಳಿವೆ. ಹೆಚ್ಚಿನ ಕಡೆ ಸಾಮಾನ್ಯವಾಗಿ ಬೆಳೆಸುವಂಥದ್ದು ಕರ್ಗಜಿ ಲಿಂಬೆ. ಲಿಂಬೆಯನ್ನು ಬೀಜಾಭಿವೃದ್ಧಿಯಿಂದ ಸಸ್ಯಾಭಿವೃದ್ಧಿ ಮಾಡಲಾಗುತ್ತದೆ. ಇದಕ್ಕೆ ಒಂದು ರೀತಿಯಲ್ಲಿ ನಂಜಾಣು ರೋಗ ಇದ್ದು ಸಸ್ಯ ಮೂಲದಲ್ಲಿ ಗೊತ್ತಾಗದೆ ಸಸಿ ಬೆಳೆಯುತ್ತಿದ್ದಂತೆ ಕುಂಠಿತವಾಗುವುದು ಇದರಲ್ಲಿ ಕಾಣಬಹುದು. ಇದಕ್ಕಾಗಿ ಶುದ್ಧ ಮೂಲದ ಸಸ್ಯಗಳನ್ನು ನಾವು ಆಯ್ದುಕೊಳ್ಳಬೇಕಾಗುತ್ತದೆ. ನಾಟಿ ಮುಂಗಾರು ಮಳೆಯ ಪ್ರಾರಂಭದ ದಿನಗಳಲ್ಲಿ ಮಾಡುವುದು ಒಳ್ಳೆಯದು. ನಾಟಿ ಸಮಯದಲ್ಲಿ 75x75x75 cm ಆಳ ಅಗಲ ಉದ್ದದ ಹೊಂಡ ಮಾಡಿ ಅದಕ್ಕೆ ಕಂಪೋಸ್ಟ್ ಗೊಬ್ಬರವನ್ನು ಹಾಕಿ ಸಸಿಯನ್ನು ನೆಡಬೇಕು. ಕಣ್ಣು ಕಸಿಯ ಸಸ್ಯಗಳಾದರೆ ಕಸಿ ಮಾಡಿದ ಭಾಗ ಭೂಮಿಯಿಂದ ಮೇಲೆ ಇರುವಂತೆ ನಾಟಿ ಮಾಡಬೇಕು. ಮುಖ್ಯ ಬೆಳೆಯಾಗಿ ಬೆಳೆಸುವಾಗ ಸಸಿಯಿಂದ ಸಸಿಗೆ 6 ಮೀಟರ್ ಅಂತರವನ್ನು ಕಾಪಾಡಬೇಕಾದ್ದು ಅಗತ್ಯ. ಒಂದು ಹೆಕ್ಟರಿಗೆ ಸುಮಾರು 270-280 ಗಿಡಗಳು ಇದರಲ್ಲಿ ಹಿಡಿಸುತ್ತವೆ. ನಾಟಿ ಮಾಡಿ 7-8 ವರ್ಷಕ್ಕೆ ಅದನ್ನು ತೆಗೆದು ಬೇರೆ ಹೊಸ ಸಸಿಯನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ನಾಟಿ ಮಾಡುವುದು ಕಂಡುಬಂದಿದೆ. ಆಗ ಸಸ್ಯ ಬೆಳವಣಿಗೆ ಹೆಚ್ಚು ವಿಸ್ತಾರವಾಗಿ ಹಬ್ಬುವುದಿಲ್ಲವಾದ ಕಾರಣ 15 ಅಡಿಯ ಒಂದು ಅಂತರ ಸಾಕಾಗುತ್ತದೆ. 6-8 ವರ್ಷದ ಲಿಂಬೆ ಸಸಿ ವರ್ಷಕ್ಕೆ 1000ದಷ್ಟು ಲಿಂಬೆಕಾಯಿಗಳನ್ನು ಕೊಡುತ್ತದೆ. ಕಣ್ಣು ಕಸಿ ಮಾಡಿದ ಸಸಿಗಳಲ್ಲಿ ಬೇಗ ಹೂ ಬಿಡುವಿಕೆ ಪ್ರಾರಂಭವಾದರೂ 3ನೇ ವರ್ಷದ ನಂತರ ಕಾಯಿಗೆ ಬಿಡುವುದು ಒಳ್ಳೆಯದು. ಲಿಂಬೆಗೆ ಹನಿ ನೀರಾವರಿ ಅತಿ ಸೂಕ್ತ. ಹೂ ಬಿಡುವ ಸಮಯದಲ್ಲಿ, ಕಾಯಿ ಬಿಡುವ ಸಮಯದಲ್ಲಿ, ಮಾಗುವ ಸಮಯದಲ್ಲಿ ಬೇರೆ ಬೇರೆ ರೀತಿಯ ಶಿಫಾರಸು ಮಾಡಿದ ಗೊಬ್ಬರವನ್ನು ಕೊಡುವುದರಿಂದ ಹಣ್ಣಿನ ಗುಣಮಟ್ಟ ಮತ್ತು ರಸ ಉತ್ತಮವಾಗಿ ಸಿಗುತ್ತದೆ. ಕೆಲವೊಮ್ಮೆ ಸಸ್ಯ ಪ್ರಚೋದಕಗಳನ್ನು ನೀಡಿ ಗಿಡಕ್ಕೆ 1200 ಕಾಯಿಗೂ ಹೆಚ್ಚಿನ ಇಳುವರಿ ಪಡೆಯುವುದನ್ನು ನಾವು ಕಾಣುತ್ತೇವೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಸೂರ್ಯನಾರಾಯಣ ಭಟ್ PS. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000-53,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 30,000-46,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 25,000-35,500 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 10,000-18,500 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,032,000-40,000 ರೂಪಾಯಿ, ಎರಡನೇ ವರ್ಗದ್ದು 1,024,500-33,000 ರೂಪಾಯಿ, ಸ್ಥಳೀಯ ಅಕ್ಕಿ ಕ್ವಿಂಟಾಲ್ಗೆ 4,600 ರಿಂದ 5,400 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 3,500 ರಿಂದ 4,500 ರೂಪಾಯಿ, ಐಆರ್8 ಕ್ವಿಂಟಾಲ್ಗೆ 3,800 ರಿಂದ 4,500 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,350 ರಿಂದ 2,500 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,650 ರಿಂದ 5,500 ರೂಪಾಯಿ, ಕೆಂಪು ಬೆಲ್ಲ 4,500 ರಿಂದ 5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 5,000 ರಿಂದ 5,500 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 17,000 ರಿಂದ 24,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 13,500 ರಿಂದ 67,000 ರೂಪಾಯಿ, ಕಚ್ಚಾ ಗೇರುಬೀಜ ಕ್ವಿಂಟಾಲ್ಗೆ 12,800 ರಿಂದ 14,000 ರೂಪಾಯಿ, ಮೈಸೂರು ಬಾಳೆ 4,800 ರಿಂದ 6,500 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 5,800 ರಿಂದ 7,000 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 6,000 ರಿಂದ 6,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 7,000 ರಿಂದ 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಔಷಧೀಯ ಸಸ್ಯಗಳು ಮತ್ತು ಇತರ ಕೃಷಿಯ ಕುರಿತು ಕಾಸರಗೋಡು ಬದಿಯಡ್ಕದ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಕೃಷ್ಣ ಪ್ರಕಾಶ್ ಪೆರುಮುಖ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಈಗ ರೂಪಾ ಹೆಗಡೆ ಅವರ ಧ್ವನಿಯಲ್ಲಿ ಬಸವಣ್ಣನವರ ವಚನವನ್ನು ಕೇಳೋಣ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಯ್ಯ, ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನ ಶಿವನೆಂಬರು, ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನೆಂಬರು.